झरने का पानी भी बंद, लैंडस्लाइड होने के लक्षण। अरे सब लोग इकट्ठे हो, क्या खबर है डाक बाबू? खबर कुछ ठीक नहीं है काका, लैंडस्लाइड होने का खतरा है। अरे किसी सुरक्षित स्थान पर चलना पड़ेगा। ऐसे कैसे घर बार छोड़ दे? अरे घर की चिंता छोड़ो, जल्दी से अपना सेफ्टी किट और जरूरी कागजात लेकर किसी सुरक्षित स्थान पर पहुँचो। लैंडस्लाइड हुआ था और इसके दोबारा आने के आसार हैं। आपके हित में तत्पर NDMA। ಈಗ ಕೇಳಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕಾ ವಿಜ್ಞಾನದಲ್ಲಿ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳು ಈ ವಿಚಾರವಾಗಿ ಮಂಗಳೂರಿನ ಮೀನುಗಾರಿಕಾ ವಿದ್ಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಮಗದ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಮೀನುಗಾರಿಕೆ ಅಂದ ತಕ್ಷಣ ಮೀನನ್ನು ಹಿಡಿಯುವುದು ಹಾಗೂ ಮಾರಾಟ ಮಾಡುವುದು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಇತ್ತೀಚಿನ ವರ್ಷಗಳಲ್ಲಂತೂ ಮೀನುಗಾರಿಕೆ ಎನ್ನುವಂತಹದ್ದು ಬಹಳಷ್ಟು ಸಮುದ್ರದ ಹಾಗೆ ಆಳ ಹಾಗೂ ವಿಸ್ತಾರವನ್ನು ಕೂಡ ಪಡ್ಕೊಂಡಿದೆ ಎನ್ನುವಂತಹ ಒಂದು ಮಾತನ್ನ ಕೇಳಿದ್ವಿ. ಈ ಮೀನುಗಾರಿಕೆಯನ್ನ ಪ್ರೋತ್ಸಾಹಿಸುವುದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡ ಬೇರೆ ಬೇರೆ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದೆ ಹಾಗೂ ಮೀನುಗಾರಿಕೆಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗಕ್ಕೂ ಕೂಡ ಸಾಕಷ್ಟು ಅವಕಾಶ ಇದೆ ಎನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಂದರ್ಶನವನ್ನ ನಾವು ಮಾಡ್ತಾ ಇದ್ವಿ. ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರುವಂತಹ ಡಾಕ್ಟರ್ ಶಿವಕುಮಾರ್ ಮಗದವರು ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿವಕುಮಾರ್ ಅವರೇ. ನಮಸ್ಕಾರ ಸರ್. ಇತ್ತೀಚೆಗೆ ಅಂದರೆ ಕಳೆದ 2 ವರ್ಷಗಳಿಂದ ಈ ಮೀನುಗಾರಿಕೆಯನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಕೇಂದ್ರ ಸರ್ಕಾರವು ಮತ್ಸ್ಯ ಸಂಪದ ಎನ್ನುವಂಥ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದೆ. ಹೇಗಿದೆ ಇದರ ಒಂದು ಅನುಷ್ಠಾನ ಪ್ರಗತಿ? ಭಾರತ ಮೀನುಗಾರಿಕೆ ಮತ್ತು ಮೀನು ಉತ್ಪಾದನೆಯಲ್ಲಿ ಉತ್ತಮ ಸ್ಥಿತಿಯಲ್ಲಿರುವಂತಹ ಒಂದು ದೇಶ. ಮೀನು ಕೃಷಿಯಲ್ಲಿ ಜಾಗತಿಕವಾಗಿ ನಾವು 2ನೇ ಸ್ಥಾನದಲ್ಲಿದ್ದೇವೆ. ಮೀನುಗಾರಿಕೆಯಲ್ಲಿ, ಸಮುದ್ರ ಮೀನುಗಾರಿಕೆಯಲ್ಲಿ 4ನೇ ಸ್ಥಾನದಲ್ಲಿದ್ದೇವೆ. ವಾರ್ಷಿಕವಾಗಿ 13-14 ಮಿಲಿಯನ್ ಟನ್ನಷ್ಟು ಮೀನಿನ ಉತ್ಪಾದನೆ ಆಗ್ತಾ ಇತ್ತು. ಪ್ರಸ್ತುತ 15.2 ಮಿಲಿಯನ್ ಟನ್ ಮೀನಿನ ಉತ್ಪಾದನೆ ಆಗ್ತಾ ಇದೆ ವಾರ್ಷಿಕವಾಗಿ ಭಾರತದಲ್ಲಿ. ಇದನ್ನ 20 ಮಿಲಿಯನ್ ಟನ್ಗೆ ಏರಿಸುವ ಮಹತ್ವಾಕಾಂಕ್ಷೆಯಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನು ಭಾರತ ಸರ್ಕಾರ ತಂತು. ಅದರಲ್ಲಿ ಸುಮಾರು 56-60 ವಿವಿಧ ರೀತಿಯ ಯೋಜನೆಗಳನ್ನು ಗುರುತಿಸಿ 20,500 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಇದು 5 ವರ್ಷಗಳಿಗಾಗಿದೆ. ಇದರಲ್ಲಿ ಫಲಾನುಭವಿಗಳಿಗೆ ಸುಮಾರು 40-60% ಸಬ್ಸಿಡಿ ರೂಪದಲ್ಲಿ ಲಭ್ಯವಾಗಿರುತ್ತೆ. ಇದನ್ನು ದೇಶದ 500ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ? ಇದು ಕರಾವಳಿ ಜಿಲ್ಲೆ ಇಡೀ ಭಾರತಕ್ಕಾಗಿ ಒಂದೇ ಕಾರ್ಯಕ್ರಮ. ಕರಾವಳಿ ಜಿಲ್ಲೆಯಲ್ಲೂ ಕೂಡ ವಿಶೇಷವಾಗಿ ಈ ಭಾಗಕ್ಕೆ ಅವಕಾಶ ಇರುವಂತಹ ಯೋಜನೆಗಳು ಹೆಚ್ಚು ಇದ್ದಾವೆ. ಅಂದರೆ ಮೀನು ಸಂಸ್ಕರಣೆ, ಮಂಜುಗಡ್ಡೆ ಸ್ಥಾವರವನ್ನು ಪ್ರಾರಂಭಿಸುವುದಕ್ಕೆ ಮತ್ತು ಮೀನು ಸಂಸ್ಕರಣಾ ಘಟಕಗಳನ್ನು ಪ್ರಾರಂಭಿಸುವುದಕ್ಕೆ ಹೆಚ್ಚು ಅನುದಾನದ ಕಾರ್ಯಕ್ರಮಗಳು ಈ ಯೋಜನೆಯಲ್ಲಿವೆ. ಜೊತೆಗೆ ಆಳ ಸಮುದ್ರದಲ್ಲಿ, ಯಾಕಂದರೆ ನಾವು ಕಡಲ ಮೀನುಗಾರಿಕೆಯಿಂದ ಪ್ರತಿ ವರ್ಷ ಇಳಿಮುಖವಾಗ್ತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ. ಆಳ ಸಮುದ್ರದ ಮೀನುಗಾರಿಕೆಯನ್ನು ಹೆಚ್ಚಿಸುವ ಸಲುವಾಗಿ ಸುಮಾರು 100 ಆಳ ಸಮುದ್ರದ ದೋಣಿಗಳಿಗೆ ಪರವಾನಗಿ ಕೊಡುವ ಕಾರ್ಯಕ್ರಮ ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟರು. ಹಾಗಾಗಿ ಒಂದಷ್ಟು ಜನ ಆಳ ಸಮುದ್ರದಲ್ಲಿ ಮೀನು ಶಿಕಾರಿ ಮಾಡೋದ್ರಿಂದ ಮೀನು ಶಿಕಾರಿಯ ಒತ್ತಡ ಸಮುದ್ರ ತೀರದಲ್ಲಿ ಕಡಿಮೆ ಆಗುವ ಮಾಡಲಿ ಎನ್ನುವ ದೃಷ್ಟಿಯಿಂದ ಮಾಡಿದ್ದಾರೆ. ಜೊತೆಗೆ ಅಲಂಕಾರಿಕ ಮೀನು ಉತ್ಪಾದನೆ, ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಮೀನು ಉತ್ಪಾದನೆ, ನೀರನ್ನ ಪುನರಾವರ್ತನೆ ಮಾಡಿ ಸಂಸ್ಕರಣೆ ಮಾಡಿ RAS ರೀಸರ್ಕ್ಯುಲೇಟರಿ ಅಕ್ವಕಲ್ಚರ್ ಸಿಸ್ಟಮ್, ಹೀಗೆ ಹಲವಾರು ಯೋಜನೆಗಳನ್ನ ಕರಾವಳಿ ಭಾಗದಲ್ಲೂ ಕೂಡ ಕಳೆದ 2 ವರ್ಷಗಳಲ್ಲಿ ಕೊಟ್ಟಿದ್ದಾರೆ. ಈಗ ಆಸಕ್ತಿಯುಳ್ಳ ರೈತರು ತಮ್ಮ ಆಸಕ್ತಿಗನುಗುಣವಾಗಿ, ಸಂಪನ್ಮೂಲಕ್ಕನುಗುಣವಾಗಿ, ಆರ್ಥಿಕತೆಗೆ ಅನುಗುಣವಾಗಿ ವಿವಿಧ ಯೋಜನೆಗಳಲ್ಲಿ ಯಾವುದು ಅವರಿಗೆ ಸೂಕ್ತವಾಗುತ್ತೋ ಅದರ ಯೋಜನಾ ವರದಿಯನ್ನ ಸಿದ್ಧಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದು ಸಕಾಲ. ಈಗ ಸಮುದ್ರ ಮೀನುಗಾರಿಕೆಗೆ ಹೋಲಿಸಿ ನೋಡಿದರೆ ಈಗ ಒಳನಾಡು ಮೀನುಗಾರಿಕೆ ಅಥವಾ ಒಂದು ಸಿಹಿನೀರ ಮೀನುಗಾರಿಕೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಅವಕಾಶ ಇದೆ ಕರಾವಳಿ ಜಿಲ್ಲೆಯಲ್ಲಿ? ಕರಾವಳಿ ಜಿಲ್ಲೆಯಲ್ಲಿ ಒಳನಾಡು ಮೀನುಗಾರಿಕೆಗೆ ಅವಕಾಶಗಳು ಕಡಿಮೆ. ಇಲ್ಲಿ ದೊಡ್ಡ ಜಲಾಶಯಗಳೇನಿಲ್ಲ. ಹೌದು, ಸಂಪೂರ್ಣವಾಗಿ 98% ಜನ ಸಮುದ್ರದ ಮೀನನ್ನೇ ತಿಂತಾರೆ, ಅವಲಂಬಿಸಿದ್ದಾರೆ. ಆದಾಗ್ಯೂ ಕೂಡ ಸುಮಾರು 209 ಜಿಲ್ಲೆಗಳಲ್ಲಿ 85% ಜನ ಸಣ್ಣ ಹಿಡುವಳಿದಾರರು, ಅಂದರೆ 2.5 ಎಕರೆಗಿನ್ನ ಕಡಿಮೆ. ಅಡಿಕೆ, ತೆಂಗು, ಗೇರು, ಕಾಳುಮೆಣಸು ಇವರು ಪ್ರಮುಖ ಬೆಳೆಗಳಾಗಿದೆ. ಪ್ರತಿಯೊಬ್ಬ ರೈತರು ಕೂಡ ಅವರ ಕೊಳಗಳಲ್ಲಿ ಸಣ್ಣ ಸಣ್ಣ ಫಾರಂ ಪಾಂಡ್ಗಳನ್ನ ಮಾಡ್ಕೊಂಡಿರ್ತಾರೆ. ಅದು ನೀರು ಸಂಗ್ರಹಣಾ ತೊಟ್ಟಿಗಳು, ಸಾಮಾನ್ಯವಾಗಿ 100-1,000 ಚದರ ಮೀಟರ್ ವಿನ್ಯಾಸದ, ಕೆಲವರು 2,000 ಚದರ ಮೀಟರ್ನ ವಿನ್ಯಾಸದ ಕೊಳಗಳನ್ನು ಇಟ್ಕೊಂಡಿರ್ತಾರೆ. ಇವುಗಳನ್ನು ಹಾಗೆ ಬಿಡದೆ ಇವುಗಳಲ್ಲಿ ಸಮಗ್ರ ಕೃಷಿ ಅಥವಾ ಪಾಲಿಕಲ್ಚರ್, ಸಮಗ್ರ ಕೃಷಿ ಜೊತೆಗೆ ಈ ಕೊಳದಲ್ಲಿ ಪಾಲಿಕಲ್ಚರ್ ಅಂದರೆ ಮಿಶ್ರ ಮೀನು ಬೇಸಾಯವನ್ನು ಮಾಡಿದರೆ ಖಂಡಿತವಾಗಿ ಇವರ ಒಟ್ಟಾರೆ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು. ಯಾಕಂದರೆ ಈ ಸಣ್ಣ ಕೊಳಗಳು ಮೀನು ಮರಿ ಪಾಲನೆಗೆ ಹೆಚ್ಚು ಸೂಕ್ತ. ನಮ್ಮ ರಾಜ್ಯಕ್ಕೆ 60 ಕೋಟಿಯ ಮೀನು ಮರಿಯ ಬೇಡಿಕೆ ಇದೆ. ನಾವು ಪ್ರಸ್ತುತಕ್ಕೆ ಉತ್ಪಾದನೆ ಮಾಡ್ತಾ ಇರೋದು ಕೇವಲ 36-40 ಕೋಟಿ ಮಾತ್ರ. ಆ ದೃಷ್ಟಿಯಿಂದ ಈ ಸಣ್ಣ ಕೊಳಗಳನ್ನು ಎಲ್ಲಿ 1.5-2 ಮೀಟರ್ ಆಳ ಇದೆ ಅಂತಹ ಸಣ್ಣ ಕೊಳಗಳನ್ನು ಮೀನು ಮರಿ ಪಾಲನೆಗೆ, ಇದು ಸಕಾಲ ಮಳೆಗಾಲ ಆರಂಭವಾಗುತ್ತಿದ್ದಂತೆ ಮೀನುಗಳು ಮರಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಈ ಸಮಯದಲ್ಲಿ ನಮ್ಮ ಮೀನು ಮರಿ ಉತ್ಪಾದನಾ ಕೇಂದ್ರಗಳಾದ BRP ಭದ್ರಾ ರಿಸರ್ವೈರ್ ಪ್ರಾಜೆಕ್ಟ್, ಕಬಿನಿ, ಹೀಗೆ ವಿವಿಧ ಮೀನು ಮರಿ ಕೇಂದ್ರಗಳಿಂದ ಸ್ಪಾನ್ ಆಗತಾನೆ ಮೊಟ್ಟೆಯಿಂದ ಈಚೆ ಬಂದಂತಹ 5 ದಿನದ ಮರಿಗಳನ್ನು ತಂದು 60-70 ದಿನ ಮರಿ ಪಾಲನೆ ಮಾಡಿ ಈ ಮರಿಗಳನ್ನು ಮಾರಾಟ ಮಾಡೋದು ಹೆಚ್ಚು ಲಾಭದಾಯಕ. ಮೀನು ಕೃಷಿಗಿನ್ನ ಮೀನು ಮರಿ ಪಾಲನೆ ಹೆಚ್ಚು ಲಾಭದಾಯಕ. ಅದರಲ್ಲೂ ಕೂಡ ಈ ಸಣ್ಣ ಕೊಳಗಳನ್ನು ಮೀನು ಮರಿ ಪಾಲನೆಗೆ ಬಳಸ್ಕೊಳ್ಬೇಕು. ಇಲ್ಲದಿದ್ದರೆ ಈ ಸಣ್ಣ ಕೊಳಗಳನ್ನು ಸ್ಟಂಟೆಡ್ ಫಿಂಗರ್ಲಿಂಗ್ಸ್, ಕುಂಠಿತ ಮೀನು ಮರಿಗಳು, ಅಂದರೆ 4 ತಿಂಗಳು ಇವುಗಳಿಗೆ ಕಡಿಮೆ ಆಹಾರ ಕೊಟ್ಟು ಹೆಚ್ಚು ಬೆಳೆಯದಾಗಿ ಹೆಚ್ಚಿನ ಸಾಂದ್ರತೆಯಲ್ಲಿ ಬೆಳೆಸಿದ್ರೆ ಈ ಕುಂಠಿತ ಮೀನು ಮರಿಗಳನ್ನ ದೊಡ್ಡ ಜಲಾಶಯಗಳಿಗಾಗಲಿ ಅಥವಾ ಸೀಸನಲ್ ವಾಟರ್ ಬಾಡೀಸ್, 6 ತಿಂಗಳಿಂದ 8 ತಿಂಗಳು ನೀರು ನಿಲ್ಲುವ ಕೆರೆಗಳಿಗೆ ಬಿಟ್ಟರೆ 1 ವರ್ಷದಲ್ಲಿ ಬರಬೇಕಾದ ಬೆಳವಣಿಗೆ ಕೇವಲ 6 ತಿಂಗಳಲ್ಲೇ ಬರುತ್ತೆ. ಹಂಗಾಗಿ ಈ ಒಂದು ಸಣ್ಣ ಕೊಳಗಳನ್ನು, ಫಾರ್ಮ್ ಪಾಂಡ್ಗಳನ್ನ ಮೀನು ಮರಿ ಪಾಲನೆ ಅಥವಾ ಕುಂಠಿತ ಮೀನು ಮರಿಗಳ ಉತ್ಪಾದನೆಗೆ ಬಳಸ್ಕೊಳ್ಬಹುದು. ಎಲ್ಲಿ ಆಳ ಜಾಸ್ತಿ ಇರುತ್ತೆ ಅಲ್ಲಿ 5-6 ಜಾತಿಯ ಮೀನುಗಳನ್ನು ಹಾಕಿ ಆಹಾರ ಆಧಾರಿತ ಫೀಡ್ ಬೇಸ್ಡ್ ಆಗಿ ಬೆಳೆದರೆ ಖಂಡಿತವಾಗಿ ಹೆಚ್ಚಿನ ಲಾಭವನ್ನು ಪಡಿಬಹುದು. 100 ಚದರ ಮೀಟರ್ನಲ್ಲಿ ಮೀನು ಕೃಷಿ ಮಾಡುವುದು ಒಂದೇ, 1000 ಚದರ ಮೀಟರ್ನಲ್ಲಿ ಭತ್ತವನ್ನು ಮಾಡುವುದು ಒಂದೇ. ಆ ಲಾಭದ ದೃಷ್ಟಿಯಿಂದಲೂ ಕೂಡ, ಮಣ್ಣಿನ ಸಂರಕ್ಷಣೆಯ ದೃಷ್ಟಿಯಿಂದ ಕೂಡ, ಆದಾಯದ ದೃಷ್ಟಿಯಿಂದ ಕೂಡ ಮೀನುಗಾರಿಕೆ ಹೆಚ್ಚು ಲಾಭದಾಯಕ. ಈಗ ಸಮುದ್ರ ಮೀನುಗಾರಿಕೆಯಲ್ಲಿ ಸಾಮಾನ್ಯವಾಗಿ ಹೇಳುವಂತಹದ್ದು ಜೂನ್ ಜುಲೈ ತಿಂಗಳಲ್ಲಿ ಒಂದು ರೀತಿಯ ಸ್ವಯಂ ನಿರ್ಬಂಧ ಇರ್ತದೆ ಅಂತ ಹೇಳಿ, ಇದರ ಒಂದು ಹಿನ್ನೆಲೆ ಏನು, ಅಗತ್ಯ ಏನು? ಸಾಮಾನ್ಯವಾಗಿ ಎಲ್ಲ ಜಲಚರಗಳು ಮಳೆಗಾಲದಲ್ಲಿಯೇ ಮರಿ ಮಾಡುವ ಪ್ರವೃತ್ತಿಯನ್ನು ಹೊಂದಿವೆ. ಇದು ಪ್ರಕೃತಿಯ ಸ್ಟ್ರಾಟಜಿ. ಮಳೆಯಾದಾಗ ಭೂಮಿಯಿಂದ ಹರಿದು ಬಂದ ನೀರು ಯಥೇಚ್ಛವಾಗಿ ಪೋಷಕಾಂಶಗಳನ್ನು ನೀರಿಗೆ ತರುತ್ತದೆ. ಆ ಪೋಷಕಾಂಶಗಳು ನೀರಿಗೆ ಬಂದಾಗ ಅಲ್ಲಿ ಸೂಕ್ಷ್ಮ ಸಸ್ಯ ಸೂಕ್ಷ್ಮ ಪ್ರಾಣಿಗಳು ಬಂದು ಪ್ರೈಮರಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಮೀನು ಮರಿ ಮಾಡಿದರೆ ಆ ಸಮಯದಲ್ಲಿ ಆ ಮರಿಗಳಿಗೆ ಇದು ಆಹಾರವಾಗಲಿ ಎನ್ನುವ ದೃಷ್ಟಿಯಿಂದ ಅವುಗಳು ಈ ಸಮಯವನ್ನು ಸಿಂಕ್ರನೈಸ್ ಮಾಡಿಕೊಂಡು, ಯಾಕಂದರೆ ಮಳೆ ಬಂದಾಗ ಉಷ್ಣಾಂಶ, ನೀರಿನ ಉಷ್ಣಾಂಶ ಕಡಿಮೆ ಆಗುತ್ತೆ, ರಸಸಾರ ಕಡಿಮೆ ಆಗುತ್ತೆ, ಇದನ್ನೆಲ್ಲ ಅವು ಗ್ರಹಿಸಿ ಆ ಸಮಯದಲ್ಲಿ ಮರಿ ಮಾಡ್ತವೆ. ಆ ದೃಷ್ಟಿಯಿಂದ ಮೀನುಗಳ ಸಂತತಿಯನ್ನು ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ, ಮುಂದಿನ ಪೀಳಿಗೆಗೆ ಮೀನು ತಳಿಯನ್ನು ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಮಳೆಗಾಲದಲ್ಲಿ ಮೀನುಗಾರಿಕೆಯನ್ನು ನಿಷೇಧಿಸಲಾಗಿದೆ. ನಮ್ಮ ಪೂರ್ವ ಕರಾವಳಿಯಲ್ಲಿ 25 April to June 14 ನಮ್ಮ ಪಶ್ಚಿಮ ಕರಾವಳಿಯಲ್ಲಿ 1 June to July 31 61 ದಿನಗಳ ಕಾಲ ಮೀನುಗಾರಿಕೆಯನ್ನು ನಿಷೇಧ ಮಾಡಿದ್ದಾರೆ. ಇದು ಸಂಪನ್ಮೂಲಗಳ ಸಂರಕ್ಷಣೆ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ. ಆದರೆ ಈ ಸಮಯದಲ್ಲಿ ಮೀನುಗಾರರು ಒಂದು ಪರ್ಯಾಯ ಜೀವನೋಪಾಯವಾಗಿ ಮಾಡಿಕೊಳ್ಳಿ ಎನ್ನುವ ದೃಷ್ಟಿಯಿಂದ, ಯಾಕಂದರೆ 60-70 ದಿನ ಅವರಿಗೆ ಉದ್ಯೋಗ ಇರೋದಿಲ್ಲ, ಆ ಸಮಯದಲ್ಲಿ ಮೀನು ಸಂಸ್ಕರಣೆಯನ್ನು ಹೇಗೆ ಮಾಡಬೇಕು, ಮೀನಿನ ಉಪ್ಪಿನಕಾಯಿಯನ್ನು ಹೇಗೆ ಮಾಡಬಹುದು, ಮೀನಿನ ಉಪ ಉತ್ಪನ್ನಗಳನ್ನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಮ್ಮ ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಮೀನುಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ನಾವು ತರಬೇತಿಗಳನ್ನು ಕೊಡ್ತಾ ಬಂದಿದ್ದೇವೆ. ಇವರು ಇದನ್ನು ಸಾಂಸ್ಥೀಕರಣ, 1 ಜಿಲ್ಲೆ 1 ಉತ್ಪನ್ನ ಕಾರ್ಯಕ್ರಮದಡಿ ಸಾಂಸ್ಥೀಕರಿಸಿ ಫಿಶ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್, ಮೀನು ಉತ್ಪಾದಕರ ಸಹಕಾರ ಸಂಘವನ್ನು ಸ್ಥಾಪಿಸಿ ಅವರಿಗೆ ಸಂಸ್ಥೆಯಿಂದ ಸಿಗಬಹುದಾದಂತಹ, ಸರ್ಕಾರದಿಂದ ಸಿಗಬಹುದಾದಂತಹ ಸವಲತ್ತುಗಳನ್ನು ನೀಡಿ ಅವರಿಗೆ ಒಂದು ಉದ್ಯೋಗವನ್ನು ಮಾಡುವ ಎಲ್ಲ ಅವಕಾಶಗಳನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಮೀನುಗಾರಿಕಾ ಮಹಾವಿದ್ಯಾಲಯ ಈಗಾಗಲೇ 3 ತರಬೇತಿಗಳನ್ನು ಮಾಡಿದೆ. ಈಗ ಈ ಮಳೆಗಾಲದ ಒಂದು ನಿರ್ಬಂಧದ ಹೊರತಾಗಿ ಸಮುದ್ರ ಮೀನುಗಾರಿಕೆಗೆ ಸಂಬಂಧಿಸಿದಂತಹ ಸವಾಲುಗಳು ಏನೇನು, ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಮೀನುಗಾರಿಕೆಯಲ್ಲಿ? ಜಾಗತಿಕ ತಾಪಮಾನದಿಂದಾಗಿ ಇಡೀ ಕಡಲಿನಲ್ಲಿ ನಮಗೆ ಮೀನು ಉತ್ಪಾದನೆಯಲ್ಲಿ ವ್ಯತ್ಯಯ ಆಗಿದೆ. ಇದು ಮಾನ್ಸೂನಿನಲ್ಲಿ ವ್ಯತ್ಯಯ ಆಗಬಹುದು. ನಮಗೆ ಒಟ್ಟಾರೆ ಮಳೆ 4000 ಮಿಲಿಮೀಟರ್ ಆಗಬಹುದು ಈ ಜಿಲ್ಲೆಯಲ್ಲಿ, ಆದರೆ ಅದು ಅನ್ಈವನ್ ಡಿಸ್ಟ್ರಿಬ್ಯೂಷನ್ ಆದರೆ, ಉಷ್ಣಾಂಶದಲ್ಲಿ ಗರಿಷ್ಠ ತಾಪಮಾನ ಮತ್ತು ಕನಿಷ್ಠ ತಾಪಮಾನದಲ್ಲಿ ವ್ಯತ್ಯಯವಾದರೆ, ಜೊತೆಗೆ ಈ ಮಾಲಿನ್ಯ ವಿಶೇಷವಾಗಿ ಪ್ಲಾಸ್ಟಿಕ್ ಮತ್ತು ಇತರ ರಾಸಾಯನಿಕ ವಸ್ತುಗಳ ಮಾಲಿನ್ಯ, ಜಾಗತಿಕ ತಾಪಮಾನದಿಂದ ಉಂಟಾಗುವಂತಹ ಅಸಿಡಿಫಿಕೇಶನ್ ಆಮ್ಲೀಯತೆ ಇದೆಲ್ಲದರ ಪರಿಣಾಮವಾಗಿ ಜೊತೆಗೆ ಓವರ್ ಫಿಶಿಂಗ್ ಅತಿಯಾದ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಬಳಸಿ ಈಗಾಗಲೇ ಜಾಗತಿಕವಾಗಿ 85% ಮೀನುಗಾರಿಕೆ ಓವರ್ ಫಿಶಿಂಗ್ ಆಗಿದೆ. ಸಂಪನ್ಮೂಲವನ್ನು ನಾವು ಬರಿದು ಮಾಡ್ತಾ ಬಂದಿದ್ದೀವಿ. ಆ ದೃಷ್ಟಿಯಿಂದಲೇ ದೊಡ್ಡ ಕಣ್ಣಿನ ಬಲೆ, ಮಳೆಗಾಲದ ಶಿಕಾರಿ ರಜೆಯನ್ನು ವಿಸ್ತರಣೆ 60 ದಿನಗಳಿಂದ 90 ದಿನಗಳಿಗೆ ವಿಸ್ತರಣೆ, ಕೋಟಾ ಪದ್ಧತಿ, ಸೋಮವಾರ ಇಷ್ಟೇ ಬೋಟ್ಗಳು ಹೋಗಬೇಕು, ಬುಧವಾರ ಇಷ್ಟು ಬೋಟ್ಗಳು ಹೋಗಬೇಕು, ಅಥವಾ ಒಂದು ಬೋಟಿಗೆ ಇಂತಿಷ್ಟೇ ಕ್ವಾಂಟಿಟಿಯನ್ನು ಪರಿಮಾಣವನ್ನು ನಿಗದಿಪಡಿಸಿ 10 ಟನ್ಗಿನ ಹೆಚ್ಚು ಮೀನಿನ ಹಿಡಿಯಬಾರದು, ಅಥವಾ ಕಾಡೆಂಡ್ ಈಗ ಡೈಮಂಡ್ ಶೇಪಿನ ಕಣ್ಣಿನ ಬಲೆಗಳಿದೆ, ಬಲೆಗಳಲ್ಲಿ ಟ್ರಾಲ್ ಬಲೆಯಲ್ಲಿ ಕೊನೆಯಲ್ಲಿ ಕಾಡೆಂಡ್ನಲ್ಲಿ ಡೈಮಂಡ್ ಶೇಪಿನ ಕಣ್ಣಿನ ಬಲೆ ಇರುತ್ತೆ. ಇದು ಹೆಚ್ಚು ಸಣ್ಣ ಮೀನುಗಳು ಚೆಲ್ಟ್ ಮೀನನ್ನು ಹಿಡಿಯುವ ಸಾಧ್ಯತೆ ಇರೋದ್ರಿಂದ ಅದನ್ನು ಸ್ಕ್ವೇರ್ ಮೆಶ್ ಬಳಸೋದ್ರಿಂದ ಚೆಲ್ಟ್ ಮೀನಿನ ಪ್ರಮಾಣ ಕಡಿಮೆ ಆಗುತ್ತೆ. ಹೀಗೆ ಹಲವಾರು ರೀತಿಯ ಸುಧಾರಣೆಗಳನ್ನು ಮಾಡಿದ್ದಾಗ ಮಾತ್ರ ಮುಂದೆ ನಾವು ಮೀನಿನ ಸಂತತಿಯನ್ನು ಹೆಚ್ಚಿಸ್ಕೊಳ್ಬಹುದು. ಇಲ್ಲಾದರೆ ಈಗಾಗಲೇ ಗಣನೀಯವಾಗಿ ಸಮುದ್ರ ಮೀನುಗಾರಿಕೆಯಿಂದ ಉತ್ಪನ್ನ ಕಡಿಮೆ ಆಗ್ತಾ ಬರ್ತಾ ಇದೆ, ಬೋಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕ್ಯಾಚ್ ಪರ್ ಯೂನಿಟ್ ಎಫರ್ಟ್ ಅದು ಕಡಿಮೆ ಆಗ್ತಾ ಇದೆ. ಒಂದು ಯೂನಿಟ್ ಎಫರ್ಟ್ಗೆ ಸಿಗಬೇಕಾದ ಕ್ಯಾಚ್ ಏನಿತ್ತು ಅದು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅದು ಅಷ್ಟೊಂದು ಲಾಭದಾಯಕವಾಗಿ ಉಳಿದಿಲ್ಲ, ಅದು ಮೀನುಗಾರರಿಗೂ ಕೂಡ ಅರಿವಿಗೆ ಬಂದಿದೆ. ಆದರೆ ನಾವು ಪಾಲಿಸಿಯ ಮುಖಾಂತರ, ವೈಜ್ಞಾನಿಕ ಚಿಂತನೆಗಳ ಮುಖಾಂತರ, ರೈತರ ಮತ್ತು ಪಾಲುದಾರರ ಸಹಭಾಗಿತ್ವದಿಂದ ಸಂರಕ್ಷಣೆಯನ್ನು ಕಾಪಾಡಿಕೊಳ್ಬಹುದು. ಈಗಾಗಲೇ ಆ ಬಗ್ಗೆ ಮತ್ತೆ ರೆಸ್ಪಾನ್ಸಿಬಲ್ ಫಿಶರೀಸ್ ಕೋಡ್ ಆಫ್ ಕಂಡಕ್ಟ್ ಏನು ಜವಾಬ್ದಾರಿತ ಮೀನುಗಾರಿಕೆಯ ಬಗ್ಗೆ ವಿಶ್ವ ಆಹಾರ ಸಂಸ್ಥೆ ಬಹಳಷ್ಟು ವಿಚಾರಗಳನ್ನು ಗುರುತು ಮಾಡಿದೆ. ಅದರ ಬಗ್ಗೆ ಅರಿವು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಎಷ್ಟರ ಮಟ್ಟಿಗೆ ಶಿಕ್ಷಣದಲ್ಲಿ ಅವಕಾಶ ಇದೆ, ಯಾವ ಯಾವ ಒಂದು ವಿಷಯವನ್ನು ಇದರಲ್ಲಿ ಅಧ್ಯಯನದಲ್ಲಿ ಕೈಗೊಳ್ಳಬಹುದು ಮತ್ತು ಇದರಲ್ಲಿ ಉದ್ಯೋಗ ಅವಕಾಶಗಳು ಎಷ್ಟರ ಮಟ್ಟಿಗೆ ಇವೆ? ಭಾರತದಲ್ಲಿ ಸುಮಾರು 31 ಮೀನುಗಾರಿಕಾ ಮಹಾವಿದ್ಯಾಲಯಗಳಿದೆ. ಹೆಮ್ಮೆಯ ವಿಚಾರ ಅಂದರೆ ಕರ್ನಾಟಕ ರಾಜ್ಯದ ಮಂಗಳೂರಿನಲ್ಲಿ ದೇಶದ ಪ್ರಥಮ ಮೀನುಗಾರಿಕಾ ಕಾಲೇಜು 1969ರಲ್ಲೇ ಪ್ರಾರಂಭವಾಯಿತು. ಈಗ ಸುದೀರ್ಘ 52 ವರ್ಷಗಳ ಸೇವೆಯನ್ನು ಮೀನುಗಾರಿಕಾ ಕ್ಷೇತ್ರಕ್ಕೆ ನಮ್ಮ ಸಂಸ್ಥೆ ನೀಡ್ತಾ ಬಂದಿದೆ. ಭಾಳ ಸಂತೋಷದ ವಿಚಾರ ಏನು ಅಂತ ಅಂದರೆ ಇತ್ತೀಚೆಗೆ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಸೀಟುಗಳನ್ನು ಬಿಟ್ಟು ಮೀನುಗಾರಿಕೆ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ. ಯಾಕಂದರೆ ಪ್ರಕೃತಿಯ ಅಧ್ಯಯನ, ಜಲಚರಗಳ ಬಗ್ಗೆ ಅಧ್ಯಯನ ಮಾಡೋದೇ ಒಂದು ಕುತೂಹಲಕಾರಿ ಮತ್ತು ವಿಸ್ಮಯ. ಹಾಗಾಗಿ ಅತ್ಯಂತ ಪ್ರತಿಭಾವಂತರು ಆಸಕ್ತಿ ತೋರಿಸ್ತಾ ಇದ್ದಾರೆ. ಇದೇ ಜುಲೈ 12ನೇ ತಾರೀಕು ರಾಜ್ಯದ 30 ಕೇಂದ್ರಗಳಲ್ಲಿ ಕೃಷಿ ಜ್ಞಾನ ಪರೀಕ್ಷೆ ನಡೀತಾ ಇದೆ. ಯಾಕಂದರೆ ನಮ್ಮ ಕಾಲೇಜಿನಲ್ಲಿ ಸುಮಾರು 50 ಸೀಟುಗಳಿದೆ. 50 ಸೀಟಿನಲ್ಲಿ 50% ಕೃಷಿ ಕುಟುಂಬಕ್ಕೆ ಸೀಮಿತವಾಗಿದೆ. ಇದು ಯಾವ ರಾಜ್ಯದ ಯಾವ ವಿಶ್ವವಿದ್ಯಾಲಯದಲ್ಲೂ ಇಷ್ಟೊಂದು ರೈತರಿಗಾಗಿ ಪ್ರೋತ್ಸಾಹಿಸುವಂಥ ಸಂಸ್ಥೆಗಳಿಲ್ಲ. ಕೃಷಿ ವಿಶ್ವವಿದ್ಯಾಲಯ ರಾಜ್ಯದ 6 ವಿಶ್ವವಿದ್ಯಾಲಯಗಳಲ್ಲಿ 50% ರೈತರ ಮಕ್ಕಳಿಗೆ ಮೀಸಲಿಡಲಾಗಿದೆ. ಅದರಲ್ಲಿ ಮೀನುಗಾರರಿಗೆ ಅವಕಾಶ ಇರಲಿಲ್ಲ. ಆದರೆ ಕರ್ನಾಟಕ ಸರ್ಕಾರ ರೈತ ಮೀನುಗಾರರನ್ನು ಗೌರವಿಸುವ ಸಲುವಾಗಿ ಮೀನುಗಾರರನ್ನು ಕೃಷಿಕರಿಂದ ಪರಿಗಣಿಸಿದೆ. ಜುಲೈ 12ನೇ ತಾರೀಕು ಏನು ಕೃಷಿ ಜ್ಞಾನ ಪರೀಕ್ಷೆ ನಡೆಯುತ್ತೆ, ಅಲ್ಲಿ ಕೃಷಿ ಕುಟುಂಬದಿಂದ ಮಕ್ಕಳು ಆ ಪರೀಕ್ಷೆಯಲ್ಲಿ ಪಾಲ್ಗೊಂಡ್ರೆ ಉನ್ನತ ಉತ್ತಮ ಅಂಕವನ್ನು ಗಳಿಸಿದ್ರೆ 10% ಅವರ ಅಂಕಕ್ಕೆ ಜಮೆಯಾಗುತ್ತೆ. ಹಾಗಾಗಿ ಸೀಟು ಸಿಗುವ ಸಂಭವ ಜಾಸ್ತಿ ಆಗುತ್ತೆ. ಈಗ ಈ ಒಂದು ಶಿಕ್ಷಣಕ್ಕೆ ಸೇರ್ಪಡೆ ಆಗಬೇಕಿದ್ರೆ ಯಾವ ರೀತಿ ಒಂದು ಆಯ್ಕೆ ಪ್ರಕ್ರಿಯೆ ನಡೀತದೆ ಮತ್ತು ಯಾವ ರೀತಿ ಅರ್ಜಿಯನ್ನು ಹಾಕುವಂಥದ್ದು, ಸಿಇಟಿ ಮೂಲಕ ಪರೀಕ್ಷೆಯನ್ನು ಪರಿಬೇಕಾ, ಹೇಗೆ? ಇದು ಕೃಷಿ ವಿಶ್ವವಿದ್ಯಾಲಯದಲ್ಲಿ 9 ವಿವಿಧ ವಿಭಾಗಗಳಿವೆ. ಕೃಷಿ, ರೇಷ್ಮೆ ಕೃಷಿ, ಅರಣ್ಯ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಹೈನುಗಾರಿಕೆ, ಪಶುವೈದ್ಯಕೀಯ ಕೋರ್ಸ್ಗಳಿದೆ. ಮೀನುಗಾರಿಕೆಗೆ ಬರಬೇಕು ಅಥವಾ ಕೃಷಿ ವಿಶ್ವವಿದ್ಯಾಲಯದ ಯಾವುದೇ ಕೋರ್ಸ್ಗಳಿಗೆ ಬರಬೇಕು ಅಂದರೆ ಅವರು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ PCMB ವ್ಯಾಸಂಗ ಮಾಡಿರಬೇಕು, ಪಾಸ್ ಆಗಿರಬೇಕು. ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ, ಅರ್ಜಿಯನ್ನು ಹಾಕಲಿಕ್ಕೆ 50% ಅಂಕಗಳನ್ನು ಗಳಿಸಿರಬೇಕು. ನಂತರ CET ಪರೀಕ್ಷೆಯನ್ನು ಬರೀಬೇಕು. CET ಪರೀಕ್ಷೆಯನ್ನು 50% PUC ಅಂಕದ 50% ಪರಿಗಣಿಸ್ತಾರೆ. ಜೊತೆಗೆ ಈ ಕೃಷಿ ಕುಟುಂಬದಿಂದ ಬಂದಿದ್ದರೆ ಅದರ 10% ಸೇರಿಸಿ ಅದಕ್ಕೊಂದು ರ್ಯಾಂಕಿಂಗ್ ಕೊಡ್ತಾರೆ. ಆ ರ್ಯಾಂಕಿನ ಆಧಾರದ ಮೇಲೆ ಇಡೀ ಭಾರತದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ಯಾವುದೇ ಕೃಷಿ ವಿಶ್ವವಿದ್ಯಾಲಯ, ನಮ್ಮ ರಾಜ್ಯದ 6 ವಿಶ್ವವಿದ್ಯಾಲಯಗಳಲ್ಲಿ ಯಾವುದೇ ಮ್ಯಾನೇಜ್ಮೆಂಟ್ ಸೀಟ್ ಇಲ್ಲ, ಶಿಫಾರಸು ಇಲ್ಲ, ಕೇವಲ ಅರ್ಹತೆ ಆಧಾರದ ಮೇಲೆ ಮಾತ್ರ ಸೀಟನ್ನು ಗಳಿಸ್ತಾರೆ. ದೇಶದಾದ್ಯಂತ ಇರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಲಿಕ್ಕೆ 15% ಸೀಟನ್ನು ICR ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನಡೆಸುವಂತಹ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ವೇತನ ಜೊತೆಗೆ ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ನಮ್ಮ ವಿಶ್ವವಿದ್ಯಾಲಯದ ಯಾವುದೇ ಕೋರ್ಸ್ಗಳನ್ನು ಸೇರಬಹುದು. ಜೊತೆಗೆ 2 ಸೀಟನ್ನು ಎನ್ ಆರ್ ಐ ಕೋಟಾ ಇದೆ, ಅದರಲ್ಲಿ ಅವರಿಗೆ ಏನು ನಮ್ಮ ಖರ್ಚು ವೆಚ್ಚ ಫೀಸ್ ಜಾಸ್ತಿ, ಸುಮಾರು 3.5-4 ಲಕ್ಷ ಖರ್ಚಾಗುತ್ತೆ ವಾರ್ಷಿಕವಾಗಿ, ಅವರು ಎನ್ಆರ್ಐ ಕೋಟಾ ಕೂಡ ಇದೆ. ಈಗ 4 ವರ್ಷದ ಶಿಕ್ಷಣದಲ್ಲಿ ಏನೇನೆಲ್ಲ ಕಲಿಸಲಾಗ್ತದೆ, ಯಾವ ರೀತಿ ಇರುತ್ತೆ ಸಿಲೆಬಸ್? ಇದು ಮೊದಲು ಟ್ರೈಮಿಸ್ಟರ್ ಸಿಸ್ಟಮ್ ಇತ್ತು, ತ್ರೈಮಾಸಿಕ ಪದ್ಧತಿ. ಕಳೆದ 28 ವರ್ಷಗಳಿಂದ ಸೆಮಿಸ್ಟರ್ ಪದ್ಧತಿಯಾಗಿದೆ. ನಮ್ಮಲ್ಲಿ 4 ವರ್ಷದ ಪದವಿ ಇದು, ಪ್ರೊಫೆಷನಲ್ ಡಿಗ್ರಿ. 4 ವರ್ಷದಲ್ಲಿ ಸುಮಾರು 72 ವಿವಿಧ ರೀತಿಯ ಕೋರ್ಸ್ಗಳಿದೆ. ಇದರಲ್ಲಿ ಮೀನಿನ ಟ್ಯಾಕ್ಸಾನಮಿ ಅಂತ ಏನು ಹೇಳ್ತೀವಿ, ಮೀನಿನ ದೇಹ ರಚನೆ ನೋಡಿ ಮೀನಿನ ಗುರುತು ಹಿಡಿಯುವ ಕೋರ್ಸ್ ಇರುತ್ತೆ. ಅನಾಟಮಿ, ಏನು ಆಂತರಿಕ ಪ್ರಕ್ರಿಯೆಗಳನ್ನು ಅರಿಲಿಕ್ಕೆ ಅನಾಟಮಿ, ರಾಸಾಯನಿಕ ಕ್ರಿಯೆಗಳನ್ನು ಅರಿಲಿಕ್ಕೆ ಬಯೋಕೆಮಿಸ್ಟ್ರಿ ಇರಬಹುದು, ಫಿಶಿಯಾಲಜಿ ಇರಬಹುದು, ಇದಿರುತ್ತೆ. ಜೊತೆಗೆ ಕೃಷಿ, ಅಕ್ವಾಕಲ್ಚರ್, ಮೀನನ್ನು ಹೇಗೆ ನಾವು ಸಾಕಣೆ ಮಾಡಬಹುದು, ಮೀನನ್ನು ಕೃತಕವಾಗಿ ಹೇಗೆ ವಂಶಾಭಿವೃದ್ಧಿ ಮಾಡಬಹುದು ಅನ್ನುವುದರ ಬಗ್ಗೆ, ರೋಗ ನಿರ್ವಹಣೆಯ ಬಗ್ಗೆ ಕಲಿಸಲಿಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಅಕ್ವಾಟಿಕ್ ಅನಿಮಲ್ ಹೆಲ್ತ್ ಮ್ಯಾನೇಜ್ಮೆಂಟ್, ಅಲ್ಲಿ ಫುಡ್ ಮೈಕ್ರೋಬಯಾಲಜಿ ಇರುತ್ತೆ, ಬೇಸಿಕ್ ಮೈಕ್ರೋಬಯಾಲಜಿ ಇರುತ್ತದೆ. ಜೊತೆಗೆ ಮೀನಿಗೆ ರೋಗ ತಗುಲಿದ್ದಾಗ ಯಾವ ರೀತಿ ಔಷಧೋಪಚಾರಗಳನ್ನು ಮಾಡಬೇಕು, ಹೇಗೆ ರೋಗದಿಂದ ಮುಕ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೋರ್ಸ್ ಬಗ್ಗೆ ಇರುತ್ತೆ. ಸಮುದ್ರದ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಓಷನೋಗ್ರಫಿ ಇರ್ತದೆ, ಮೆರೈನ್ ಬಯಾಲಜಿ, ಸೂಕ್ಷ್ಮ ಸಸ್ಯಗಳ ಬಗ್ಗೆ ಕಲೀಲಿಕ್ಕೆ ಕೋರ್ಸ್ಗಳು, ಜೊತೆಗೆ ಬೋಟ್ಗಳ ವಿನ್ಯಾಸದ ಬಗ್ಗೆ, ಬೋಟಿನ ರಚನೆಯ ಬಗ್ಗೆ, ಕ್ರಾಫ್ಟ್ ಇಂಜಿನಿಯರಿಂಗ್, ಬಲಗಳನ್ನು ಹೇಗೆ ಸಮುದ್ರದಲ್ಲಿ ಮತ್ತು ಇತರ ಅಕ್ವಾಟಿಕ್ ಸಿಸ್ಟಮ್ನಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ಗೇರ್ ಇಂಜಿನಿಯರಿಂಗ್ ಅಂತ ಕೋರ್ಸ್ ಇದೆ, ಕೊಳಗಳನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದು ಕಲಿಯ ಬಗ್ಗೆ ಫಾರ್ಮ್ ಇಂಜಿನಿಯರಿಂಗ್ ಇದೆ. ಅದೆಲ್ಲ ಆದಮೇಲೆ ಮೀನು ಸಂಸ್ಕರಣೆ, ಹೇಗೆ ಶೀತಘನೀಕರಣ ಮಾಡಬಹುದು, ಡಬ್ಬೀಕರಣ ಮಾಡಬಹುದು ಅಥವಾ ಉಪ ಉತ್ಪನ್ನಗಳನ್ನು ತಯಾರಿ ಮಾಡಬಹುದು, ಇದೆಲ್ಲ ಒಟ್ಟಾರೆಯಾಗಿ ಒಬ್ಬ ಸಮಗ್ರವಾಗಿ ಮೀನುಗಾರಿಕೆಗೆ ಬೇಕಾದ ಎಲ್ಲ ವಿಚಾರಗಳ ಬಗ್ಗೆ ಇಲ್ಲಿ ಕಲಿತಾರೆ. ನಂತರದ ದಿನಗಳಲ್ಲಿ ಕೇವಲ ಸರ್ಕಾರಿ ಉದ್ಯೋಗಕ್ಕೆ ಸೀಮಿತಗೊಳ್ಳದೆ ಸ್ವಂತ ಉದ್ಯೋಗ ಮಾಡಿಕೊಳ್ಳುವಷ್ಟು ವಿಚಾರ, ವೈಜ್ಞಾನಿಕ ವಿಚಾರಗಳು ಈ 4 ವರ್ಷದಲ್ಲಿ ಕಲಿತಾರೆ. ಆಸಕ್ತಿ ಉಳ್ಳವರು ಮುಂದೆ ಮಾಸ್ಟರ್ ಡಿಗ್ರಿಗೆ ಬರ್ತಾರೆ, PhDಗೆ ಬರ್ತಾರೆ. ಈಗ ಉದ್ಯೋಗ ಅವಕಾಶಗಳ ಬಗ್ಗೆ ಹೇಳಿದರೆ, ಜೊತೆಗೆ ಒಂದು ಈ ಮೀನಿನ ಒಂದು ಸಂಸ್ಕರಣೆ ಮಾಡುವಂತಹದ್ದು ಅಥವಾ ವ್ಯಾಲ್ಯೂ ಎಡಿಷನ್ ಅಂತ ಹೇಳುವಂತಹದ್ದು, ಮೌಲ್ಯವರ್ಧನೆ ಮಾಡುವಂತಹದ್ದು, ಜೊತೆಗೆ ಈ ಅಕ್ವೇರಿಯಂ ಎನ್ನುವಂಥದ್ದು, ಇದರ ವಿಚಾರದ ಬಗ್ಗೆ ಹೇಳಿ. ಈ ಉಪಕಸುಬುಗಳೇನಿದೆ ಮೀನುಗಾರಿಕೆಯಲ್ಲಿ, ಆಹಾರ ಉತ್ಪಾದನೆ ಮಾತ್ರ ಅಲ್ಲ, ಅಕ್ವಾಟಿಕ್ ಸಿಸ್ಟಮ್ನಲ್ಲಿ ಯಾವುದೇ ಚಟುವಟಿಕೆ ಮಾಡಿದ್ರು ಕೂಡ ನಾವು ಅದನ್ನು ಮೀನು ಕೃಷಿ ಎಂದಲೇ ಪರಿಗಣಿಸೋದು. ನೀವು ಅಕ್ವೇರಿಯಂನಲ್ಲಿ ಬಳಸುವಂತಹ ಜಲಸಸ್ಯಗಳನ್ನು ಬೆಳೆಯಿರಿ, ಪಿಸ್ಟಿಯಾ, ಅಜೋಲಾ, ವ್ಯಾಲಿಸ್ನೇರಿಯಾ, ಹೈಡ್ರಿಲಾ, ಇದನ್ನು ಬೆಳೆದ್ರು ಕೂಡ ಮೀನು ಕೃಷಿ ಅಂತಲೇ ನಾವು ಪರಿಗಣಿಸೋದು. ಅಥವಾ ಪಚ್ಚಿಲೆ, ಮೃದ್ವಂಗಿಗಳು, ಏಡಿ, ಸೀಗಡಿ, ಇದನ್ನು ಬೆಳೆಯಬಹುದು. ಜೊತೆಗೆ ಇತ್ತೀಚೆಗೆ ನಮ್ಮ ಬ್ಯಾಕ್ಯಾರ್ಡ್ಗಳಲ್ಲಿ, ಮನೆಯ ಅಂಗಳದಲ್ಲಿ ಮಹಿಳೆಯರು ಸುಲಭವಾಗಿ ಮಾಡಬಹುದಾದ ಕಸಬೆಂದರೆ ಅಲಂಕಾರಿಕ ಮೀನಿನ ಉತ್ಪಾದನೆ. ಸಾವಿರಾರು ಮೀನಿನ ಪ್ರಭೇದಗಳಿದ್ದಾವೆ, ಅದರೊಳಗೂ ಕರಾವಳಿ ಭಾಗದಲ್ಲಿ, ಯಾಕಂದರೆ ಕೇವಲ ಪಶ್ಚಿಮ ಘಟ್ಟಗಳಿಂದ 40-60 ಕಿಲೋಮೀಟರ್ ದೂರದಲ್ಲಿದ್ದೇವೆ, ಉಷ್ಣಾಂಶ ಜಾಸ್ತಿ ಇದೆ, ಮತ್ತು ಜೊತೆಗೆ ರಫ್ತು ಮಾಡಲಿಕ್ಕೆ ಅವಕಾಶಗಳು ಜಾಸ್ತಿ ಇದೆ. ಸುಲಭವಾಗಿ ಮರಿ ಹಾಕುವಂತಹ ಮೀನುಗಳು, ಗಪ್ಪಿ, ಪ್ಲಾಟಿ, ಮೋಲಿ, ಸ್ವರ್ಟೇಲ್, ಇಂಥ ಮೀನುಗಳನ್ನ ಸಾಮೂಹಿಕವಾಗಿಟ್ಟು ಸ್ವಾಭಾವಿಕವಾಗಿ ಅವು ಮರಿ ಮಾಡ್ತವೆ. ಒಂದು 2-3 ತಿಂಗಳಲ್ಲಿ ಅವುಗಳ ಜೀವನ ಪ್ರಕ್ರಿಯೆ ಚಕ್ರ ಮುಗಿಯುತ್ತೆ, ಮರಿ ಮಾಡಿಸಿ ಅವುಗಳನ್ನ ಸಾಕಣೆ ಮಾಡಿ ಮಾರಾಟ ಮಾಡಬಹುದು. ತರಬೇತಿ ಆದ ನಂತರ ಮೊಟ್ಟೆ ಹಾಕಿದ ಮೀನುಗಳು ಅಂದರೆ ಹೊಮ್ಮೀನು, ಗೋಲ್ಡ್ ಫಿಶ್, ಕೋಯಿ ಕಾರ್ಪ್, ಹೀಗೆ ವಿವಿಧ ಜಾತಿಯ ಮೀನುಗಳು, ಏಂಜಲ್ ಫಿಶ್, ಹೀಗೆ ವಿವಿಧ ಜಾತಿಯ ಮೀನುಗಳನ್ನ ಮರಿ ಮಾಡಿಸುವ ಪ್ರಕ್ರಿಯೆ ಕೂಡ ಹೇಳ್ಕೊಡ್ತೇವೆ. ಪರಿಣಿತಿಯನ್ನು ಪಡೆದು ಅದನ್ನು ಕೂಡ ಮಾಡಬಹುದು. ಜೊತೆಗೆ ಅಕ್ವೇರಿಯಂ ವಿನ್ಯಾಸ, ಇತ್ತೀಚೆಗೆ ಅತ್ಯಾಧುನಿಕವಾದ ಅಕ್ವೇರಿಯಂಗಳು ಬಂದಿದ್ದಾವೆ, ಅವುಗಳ ವಿನ್ಯಾಸ ಮಾಡಿ ಮಾರಾಟ ಮಾಡಬಹುದು. ಜೊತೆಗೆ ಅವುಗಳ ಅಕ್ವಾಸ್ಕೇಪಿಂಗ್, ಅಕ್ವೇರಿಯಂನ ಜೋಡಣೆ ಹೇಗೆ ಮಾಡಬೇಕು, ಹೇಗೆ ಅದು ನೇಚರ್ ಅಕ್ವೇರಿಯಂ ಆಗಿ ಕಾಣಬೇಕು, ಪ್ಲಾಂಟೆಡ್ ಅಕ್ವೇರಿಯಂ ಹೇಗಿರಬೇಕು ಅನ್ನೋದನ್ನ ನಮ್ಮ ನಿರುದ್ಯೋಗಿ ಯುವಕರು, ಮಹಿಳೆಯರು ಕಲಿತು ಅದನ್ನು ಒಂದು ಉದ್ಯೋಗವಾಗಿ ಸ್ವೀಕರಿಸಬಹುದು. ಆ್ಯನ್ಯುಯಲ್ ಮೇಂಟೆನೆನ್ಸ್ ಚಾರ್ಜ್, ನಿಮಗೆ ಆಶ್ಚರ್ಯ ಆಗಬಹುದು, 1 ತಿಂಗಳಿಗೆ 1 ಲಕ್ಷದವರೆಗೂ ಹಣ ಕೊಟ್ಟು ಮೇಂಟೈನ್ ಮಾಡಿಕೊಳ್ಳುವಂತಹ ಅಕ್ವೇರಿಯಂಗಳನ್ನ ಮಾಡಬಹುದು. ಸೊ ಅಷ್ಟೊಂದು ಅವಕಾಶವಿದೆ. ಜೊತೆಗೆ ನಿನ್ನೆ ತಾನೇ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕಬ್ಬನ್ ಪಾರ್ಕ್ನಲ್ಲಿ ಅಂಡರ್ ವಾಟರ್ ಅಕ್ವೇರಿಯಂ, ಇದನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾರಂಭಿಸುವ ಯೋಜನೆ ಉದ್ಘಾಟನೆ ಆಯಿತು. ಮಂಗಳೂರಿನಲ್ಲೂ ಕೂಡ ತಣ್ಣೀರು ಬಾವಿಯಲ್ಲಿ ಈ ಒಂದು ಅಕ್ವೇರಿಯಂ, ಅಂಡರ್ ವಾಟರ್ ಅಕ್ವೇರಿಯಂನ ಮಾಡುವ ಯೋಜನೆ ಚಿಂತನೆಯಲ್ಲಿದೆ. ಮೀನುಗಾರಿಕೆಗೆ ಪೂರಕವಾಗಿ ಇನ್ನಷ್ಟು ಉದ್ಯಮಗಳು ಕೂಡ ಇವೆ, ವಿಶೇಷವಾಗಿ ಐಸ್ ಫ್ಯಾಕ್ಟರಿಗಳು, ಇದರ ಬಗ್ಗೆ ಹೇಳಿ. ಇಂಥ ಬೇರೆ ಏನು ಪೂರಕ ಉದ್ಯಮನ ಅಭಿವೃದ್ಧಿ ಮಾಡಬಹುದು? ಮೀನು ಉತ್ಪಾದನೆ ಚೆನ್ನಾಗಾಗ್ತಾ ಇದೆ, ಆದರೆ ಅದರ ಸರಪಳಿ ಏನಿದೆ, ಕೋಲ್ಡ್ ಚೈನ್, ಇದರ ವಿಫಲತೆಯಿಂದ ನಾವು ಒಳನಾಡಿಗೆ ಸೂಕ್ತ ಸಮಯದಲ್ಲಿ ತಾಜಾ ಮೀನನ್ನು ಸರಿಯಾಗಿ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ಮೀನು ಮಾರಾಟ ಮಳಿಗೆ, ಶೈತ್ಯಾಗಾರ ಇರುವಂತಹ ಮಾರಾಟ ವಾಹನಗಳು, ಇದರೂ ಕೂಡ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಯೋಜನೆಗಳಿದ್ದಾವೆ. ಆದರೆ ಅಲ್ಲಲ್ಲಿ ಮೀನು ಸಂಸ್ಕರಣಾ ಘಟಕಗಳಿರ್ಬೋದು, ಶೈತ್ಯಾಗಾರಗಳಿರ್ಬಹುದು, ವಾಹನಗಳನ್ನ ಇಟ್ಕೊಂಡು ಎಲ್ಲಿ ಡಿಮ್ಯಾಂಡ್ ಇದೆ ಒಳನಾಡಲ್ಲಿ ಆ ಭಾಗಗಳಿಗೆ ನಾವು ತಾಜಾ ಮೀನನ್ನು ಸಾಗಣೆ ಮಾಡಬಹುದು. ಆ ದೃಷ್ಟಿಯಿಂದಲೇ ಆಸಕ್ತಿ ಉಳ್ಳವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಅರಿತು ನಿಮ್ಮ ಹತ್ತಿರದ ತಾಲೂಕಿನ ಮೀನುಗಾರಿಕಾ ಸಹಾಯಕ ನಿರ್ದೇಶಕರನ್ನು ಕಂಡು ನಿಮಗೆ ಯಾವ ಯೋಜನೆ ಸೂಕ್ತವಾಗುತ್ತೆ ಅಂತ ತಿಳಿಸಿದ್ರೆ ಅದಕ್ಕೆ ಬೇಕಾದಂತಹ ಯೋಜನಾ ವರದಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ನಮ್ಮ ಮೀನುಗಾರಿಕಾ ಮಹಾವಿದ್ಯಾಲಯ ಕೊಡುತ್ತೆ. ಆ ನಂತರ ಅವರು ಇಲಾಖೆಗೆ ಬೇಕಾದಂಥ ಸರಳ ವಿಚಾರ ಇಷ್ಟೇ, ಒಬ್ಬ ಆಸಕ್ತಿಯ ಫಲಾನುಭವಿಯ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಕು, ಅವರ ಯಾವ ಜಮೀನಿನಲ್ಲಿ ಮಾಡ್ತಾರೆ ಅದರ ಬಗ್ಗೆ RTC ಇರಬೇಕು, ಯೋಜನಾ ವರದಿ ಇರಬೇಕು, ಇಷ್ಟನ್ನು ಕೊಟ್ಟು ನಂತರ ಮೀನುಗಾರಿಕಾ ಇಲಾಖೆಯಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಆನಂತರ ಸ್ಟೇಟ್ ಲೆವೆಲ್ ನಡೆಯುತ್ತೆ. ಬಹಳಷ್ಟು ಜನ ಇದರ ಫಲವನ್ನು ಪಡೆದಿದ್ದಾರೆ. ಈ ಭಾಗದಲ್ಲೂ ಕೂಡ ಹೆಚ್ಚು ಜನರು ಇದರ ಬಗ್ಗೆ ಒಲವು ತೋರಿಸಬೇಕು ಅಂತ ನಮ್ಮ ಮನವಿ. ಮುಂದಿನ ದಿವಸಗಳಲ್ಲಿ ಮೀನುಗಾರಿಕಾ ಕ್ಷೇತ್ರದಲ್ಲಿ ಏನೇನು ಸವಾಲುಗಳು ಬರಬಹುದು ಮತ್ತು ಇದನ್ನು ಹೇಗೆ ನಿಭಾಯಿಸಬಹುದು? ಕೃಷಿಯಿಂದ ಆದಾಯ ಇಳಿಮುಖವಾಗ್ತಾ ಇದೆ. ಕೃಷಿಯಲ್ಲಿ ಸಮಸ್ಯೆಗಳು ಹಲವಾರಿದೆ. ಹಾಗಂತ ಎಲ್ಲ ಕೃಷಿ ಭೂಮಿಯನ್ನು ಮೀನುಗಾರಿಕೆಗೆ, ಮೀನು ಕೃಷಿಗೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಮೀನು ಕೃಷಿ ಭಾಳ ಉತ್ತಮ ರೀತಿಯಲ್ಲಿ ಇತರ ಕೃಷಿಗಳಿಗೆ ಹೊಂದಿಕೊಳ್ಳುತ್ತೆ. ಯಾರು ಕೃಷಿಯಲ್ಲಿ ಲಾಭ ಸರಿ ಇಲ್ವೋ ಅಥವಾ ಯಾವ ಜಮೀನಿನಲ್ಲಿ ನೀರಿನ ಸಮಸ್ಯೆ ಜಾಸ್ತಿ, ಯಥೇಚ್ಛವಾಗಿ ನೀರಿದೆ ಅಂತ ತಗ್ಗಿನ ಪ್ರದೇಶದಲ್ಲಿ ಕೊಳವನ್ನು ಮಾಡಿದಾಗ ಭೂಮಿಯಲ್ಲಿನ ಹೆಚ್ಚು ಲವಣ ಈ ಕೊಳಕ್ಕೆ ಬಂದು ಅಕ್ಕಪಕ್ಕದ ಜಮೀನಿನ ಇಳುವರಿ ಜಾಸ್ತಿ ಆಗುತ್ತೆ, ಕೊಳದಲ್ಲಿ ಮೀನನ್ನು ಉತ್ಪಾದನೆ ಮಾಡಬಹುದು. ನಾನು ಒಂದು ತುಲನೆ ಮಾಡಿ ಹೇಳುವುದಾದರೆ, ಒಂದು ಎಕರೆ ಪ್ರದೇಶದಲ್ಲಿ ಭತ್ತವನ್ನು ಬೆಳೆದರೆ ರಾಜ್ಯದ ಸರಾಸರಿ 25 ಕ್ವಿಂಟಾಲ್ ಇದೆ, 30,000 ಖರ್ಚಾಗುತ್ತೆ, 50,000 ಒಟ್ಟಾರೆ ಲಾಭ ಬರುತ್ತೆ. ಕೇವಲ 1 ರೂಪಾಯಿ ನೀವು ಭತ್ತಕ್ಕೆ ಹಾಕಿದ್ರೆ ನಿಮಗೆ 1 ರೂಪಾಯಿ 20 ಪೈಸ ನಿಮಗೆ ವಾಪಸ್ ಬರುತ್ತೆ. ಕಬ್ಬಿನಲ್ಲಿ 1 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 1 ರೂಪಾಯಿ 30 ಪೈಸ ಬರುತ್ತೆ. ಭತ್ತ 4 ತಿಂಗಳ ಬೆಳೆ, ಕಬ್ಬು 12-14 ತಿಂಗಳ ಬೆಳೆ. ಆದರೆ ಮೀನು ಕೃಷಿಯಲ್ಲಿ ನೀವು ಹಾಕಿದ 1 ರೂಪಾಯಿ ಬಂಡವಾಳಕ್ಕೆ 7.40 ರೂಪಾಯಿಯಿಂದ 6 ರೂಪಾಯಿ ಸಿಗುವ ಅವಕಾಶಗಳಿದೆ. ಎಲ್ಲ ದೃಷ್ಟಿಯಿಂದಲೂ ಕೂಡ ಮೀನು ಕೃಷಿ ಅತ್ಯಂತ ಹೆಚ್ಚು ಲಾಭದಾಯಕ. ಅದರೊಳಗೂ ಕೂಡ ಕರ್ನಾಟಕದಲ್ಲಿ ಹೆಚ್ಚು ಅವಕಾಶಗಳಿದೆ. ಇಲ್ಲಿ ನಮಗೆ 22,000 ಕೆರೆಗಳಿದೆ, 5,000 ಚಿಲ್ಲರೆ ದೊಡ್ಡ ಕೆರೆಗಳಿದೆ, 82 ಜಲಾಶಯ ಇದೆ, ಅದಕ್ಕೆ ಬೇಕಾದ ಉತ್ತಮ ಫಲವತ್ತಾದ ಮಣ್ಣಿದೆ, ಉತ್ತಮ ನುರಿತ ಮೀನುಗಾರಿಕೆ ಅಧಿಕಾರಿಗಳಿದ್ದಾರೆ. ಯಾಕಂದರೆ ಇಡೀ ಮೀನುಗಾರಿಕೆ ಇಲಾಖೆಯಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲದಷ್ಟು ಹೆಚ್ಚು ಪದವೀಧರರು, ಸ್ನಾತಕ ಪದವೀಧರರು ನಮ್ಮ ರಾಜ್ಯದಲ್ಲಿದ್ದಾರೆ. ಒಳ್ಳೊಳ್ಳೆ ಸಂಶೋಧನಾ ಕೇಂದ್ರಗಳಿದ್ದಾವೆ, ಇಲಾಖೆಯಿಂದ ಒಳ್ಳೆಯ ಯೋಜನೆಗಳಿದೆ. ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡಿನಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳಿದೆ. ಮೆರೈನ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ, ಭಾರತೀಯ ಮೀನು ರಫ್ತು ಅಭಿವೃದ್ಧಿ ಪ್ರಾಧಿಕಾರ, ಅಲ್ಲಿಂದಲೂ ಕೂಡ ಭಾಳಷ್ಟು ಯೋಜನೆಗಳಿದ್ದಾವೆ. ಇದರ ಸದುಪಯೋಗವನ್ನು ಪಡ್ಕೊಂಡು ರೈತರು ತಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಂಡು ತಮ್ಮ ಬದುಕನ್ನು ಹಸನ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಆಶಯ. ಬಹಳ ಸಂತೋಷ ಡಾಕ್ಟರ್ ಶಿವಕುಮಾರ್ ಮಗದವರೇ. ಮೀನುಗಾರಿಕಾ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ಅವಕಾಶಗಳಿವೆ ಹಾಗೂ ಯಾವ ರೀತಿ ವಿಸ್ತರಿಸುವುದಕ್ಕೂ ಕೂಡ ಬೇರೆ ಬೇರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳಿವೆ, ಮತ್ಸ್ಯ ಸಂಪದ ಯೋಜನೆ ಆಗ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಾಗ್ಬೋದು, ಇದರ ಬಗ್ಗೆಯೂ ಕೂಡ ಸಾಕಷ್ಟು ವಿವರವನ್ನು ನಮ್ಮ ಕೇಳುವರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕಾ ವಿಜ್ಞಾನದಲ್ಲಿ ಅಧ್ಯಯನ ಹಾಗೂ ಉದ್ಯೋಗಾವಕಾಶಗಳು ಈ ಕುರಿತು ಮಂಗಳೂರಿನ ಮೀನುಗಾರಿಕಾ ವಿದ್ಯಾಲಯದ ಮುಖ್ಯಸ್ಥರಾದ ಡಾ ಶಿವಕುಮಾರ್ ಮಗದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1-800-120-4049 ಕರೆ ಮಾಡಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರಾ. जुड़ेगा खुशियों से नाता कटेगा सुख से बुढ़ापा सुरक्षित होगा अन्नदाता सुरक्षित होगा अन्नदाता प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनित में जारी ईग केली आरोग्य माहिति ಭೃಂಗರಾಜ ಕನ್ನಡದಲ್ಲಿ ಇದನ್ನ ಗರುಗ ಅಥವಾ ಗರುಗದ ಸೊಪ್ಪು ಅಂತ ಕರೆದರೆ ಈ ಭೃಂಗರಾಜ ಎನ್ನುವಂತಹದ್ದು ಎಲ್ಲ ಕಡೆ ಕಳೆಯ ರೀತಿಯಲ್ಲಿ ಬೆಳೆಯುವಂತಹ ಒಂದು ಸಸ್ಯ ಕೂದಲಿಗೆ ಬಣ್ಣ ಕೊಡುವ ಹಾಗೂ ತಲೆಗೂದಲನ್ನು ಸೊಂಪಾಗಿ ಬೆಳೆಸುವಂತಹ ಗುಣ ಉಳ್ಳದ್ರಿಂದ ಸಂಸ್ಕೃತದಲ್ಲಿ ಇದನ್ನು ಕೇಶರಂಜನ ಕೇಶರಾಜ ಎಂದು ಕೂಡ ಕರೆಯಲಾಗ್ತದೆ ಅರ್ಧ ತಲೆನೋವಿಗೆ ಉತ್ತಮ ಔಷಧಿಯಾಗಿರುವುದರಿಂದ ಸೂರ್ಯಾವರ್ತ ಎನ್ನುವಂತಹ ಹೆಸರು ಕೂಡ ಇದೆ ಭೃಂಗರಾಜ ತನ್ನಲ್ಲಿರುವ ಅಮೂಲ್ಯ ಗುಣಗಳಿಂದಾಗಿ ಪ್ರಾಚೀನ ಕಾಲದಿಂದಲೂ ಸೌಂದರ್ಯವರ್ಧಕ ಗಿಡಮೂಲಿಕೆಯಾಗಿ ಬಳಸಲ್ಪಡ್ತಾ ಇತ್ತು ಭೃಂಗರಾಜವನ್ನು ದಿನನಿತ್ಯ ಸೇವನೆ ಮಾಡುವುದರಿಂದ ಬಲದಾಯಕ ಔಷಧಿಯಾಗಿ ಇದು ಕಾರ್ಯ ಮಾಡುತ್ತದೆ ಎನ್ನುವಂತಹ ಉಲ್ಲೇಖ ಇದೆ ಕೃಷ್ಣವರ್ಣ ಅಥವಾ ನೀಲಿ ಭೃಂಗರಾಜ ಉತ್ತಮ ಔಷಧೀಯ ಗುಣವನ್ನು ಹೊಂದಿದೆ ಎಂದು ಗುರುತಿಸಲಾಗಿದೆ ಕಹಿ ರಸವನ್ನು ಹೊಂದಿದ್ದು ಚರ್ಮಕ್ಕೆ ಹಿತಕರವಾದಂತಹ ಅನುಭವವನ್ನು ನೀಡುತ್ತದೆ ಇದರ ಎಲೆಗಳನ್ನು ವ್ರತಗಳಲ್ಲಿ ಹಾಗೂ ಪೂಜೆಗಳಲ್ಲಿಯೂ ಕೂಡ ಬಳಸಲಾಗ್ತದೆ ಎಕ್ಲಿಪ್ಟಾ ಆಲ್ಬಾ ಎನ್ನುವಂತಹದ್ದು ಇದರ ವೈಜ್ಞಾನಿಕ ಹೆಸರು ಇದು ಕಾಂಪೋಸಿಟೆ ಕುಟುಂಬಕ್ಕೆ ಸೇರಿರುವಂತಹ ಪುಟ್ಟ ಸಸ್ಯ 2 ಅಡಿ ಬೆಳೆಯುವಂತಹ ಪುಟ್ಟ ಏಕವಾರ್ಷಿಕ ಗಿಡ ಇದು ಕಾಂಡವು ತುಂಬಾ ಮೃದುವಾಗಿರ್ತದೆ ಆಚೆ ಈಚೆ ಕವಲುಗಳು ಆಕ್ರಮಿಸಿ ನೆಲದ ಮೇಲೆ ತೆವಳಿ ಬೆಳೀತದೆ ಹೂವು ಬಿಳಿಯದಾಗಿದ್ದು ಚಿಕ್ಕದಾಗಿರ್ತದೆ ಒಣಗಿದಾಗ ಅದರೊಳಗಿರುವಂತಹ ಕಪ್ಪು ಬಣ್ಣದ ಬೀಜಗಳು ಹೊರಗೆ ಬರ್ತವೆ ಎಲ್ಲ ರೀತಿಯ ಮಣ್ಣಿನಲ್ಲೂ ಇದು ಬೆಳೀತದೆ ಸಾಮಾನ್ಯವಾಗಿ ಗಡುತರ ಸಸ್ಯ ಅಂತ ಹೇಳಬಹುದು ಸ್ವಾಭಾವಿಕವಾಗಿ ಈ ಗಿಡವು ಭತ್ತದ ಗದ್ದೆಗಳಲ್ಲಿ ಮತ್ತು ನೀರು ಹರಿದು ಹೋಗುವ ಪ್ರದೇಶಗಳಲ್ಲಿ ಹುಲಸಾಗಿ ಬೆಳೀತದೆ ಫಲವತ್ತಾದ ಕೆಂಪು ಗೋಡು ಮಣ್ಣಿನಲ್ಲಿ ಈ ಬೆಳೆಯು ಸಮೃದ್ಧವಾಗಿ ಬೆಳೀತದೆ ಇದು ಉಷ್ಣ ಶೀತ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಉತ್ತಮವಾಗಿ ಬೆಳೆಯಬಲ್ಲದು 25-30 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕಡಿಮೆ ತೇವಾಂಶ ಇರುವಂತಹ ಪ್ರದೇಶವು ಈ ಬೆಳೆಗೆ ಒಳ್ಳೆಯದು ಭೃಂಗರಾಜವನ್ನು ಬೀಜಗಳಿಂದ ಮತ್ತು ಕಾಂಡದ ತುಂಡುಗಳಿಂದ ಅಭಿವೃದ್ಧಿ ಮಾಡಬಹುದು ಕೊಟ್ಟಿಗೆ ಗೊಬ್ಬರ ಮರಳು ಮತ್ತು ಕೆಂಪು ಮಣ್ಣಿನ ಮಿಶ್ರಣದಿಂದ ಸಿದ್ಧಗೊಳಿಸಿರುವಂತಹ ಸಸಿ ಮಡಿಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಚೀಲಗಳಲ್ಲಿ ಇವುಗಳನ್ನು ಅಂದರೆ ಬೀಜಗಳನ್ನು ಬಿತ್ತಬೇಕು ಹೆಚ್ಚಿನ ಪ್ರಮಾಣದ ಮೊಳೆಯುವಿಕೆಗಾಗಿ ಬೀಜಗಳನ್ನು ಬಿತ್ತನೆ ಮಾಡುವ ಮೊದಲು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿದರೆ ಒಳ್ಳೆಯದು 30-40 ದಿವಸಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗ್ತವೆ ಮಳೆಗಾಲದ ಆರಂಭದಲ್ಲಿ ಭೂಮಿಯನ್ನು ಹದಗೊಳಿಸಿ ನಾಟಿಯನ್ನು ಮಾಡಬಹುದು ಸುಮಾರು 1 ಅಡಿ ಅಂತರವನ್ನು ಪಾಲಿಸಿದರೆ ಸಾಕು 90-100 ದಿವಸಗಳಲ್ಲಿ ಈ ಬೆಳೆಯು ಕಟಾವಿಗೆ ಬರ್ತದೆ ಕೊಯ್ಲಿಗೆ ಸಿದ್ಧವಾದ ಗಿಡಗಳ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಹರಿತವಾದ ಕತ್ತಿಯಿಂದ ಸುಮಾರು 5 ಸೆಂಟಿಮೀಟರ್ ಎತ್ತರದಲ್ಲಿ ಇದನ್ನು ಕೊಯ್ಲು ಮಾಡಬೇಕು ನಂತರ ಕಳೆ ಕಿತ್ತು ಗೊಬ್ಬರ ಹಾಗೂ ನೀರನ್ನು ಕೊಡಬೇಕು ಹೊಸ ಚಿಗುರು ಬಂದ ನಂತರ 3-4 ತಿಂಗಳಲ್ಲಿ 2ನೇ ಬಾರಿ ಕೊಯ್ಲನ್ನು ಮಾಡಬಹುದು ಕೊಯ್ಲಾದ ಹಸಿರೆಲೆ ಕಾಂಡಗಳನ್ನು ನೆರಳಿನಲ್ಲಿ ಹರಡಿ ಒಣಗಿಸಬೇಕು 1 ಚದರ ಮೀಟರ್ ಪ್ರದೇಶದಿಂದ ಸುಮಾರು 400 ಗ್ರಾಂ ಒಣ ಎಲೆ ಮತ್ತು ಕಾಂಡಗಳು ದೊರೆತವೆ ಹೂಗಳು ಬಂಡೆಗಳಿಗೆ ಅನುಗುಣವಾಗಿ ಬಿಳಿ ನೀಲಿ ಹಳದಿ ಬಣ್ಣದ 3 ವಿಧಗಳಿವೆ ಕೇರಳದಲ್ಲಿ ಹೆಚ್ಚಾಗಿ ಹಳದಿ ಬಣ್ಣದ ಭೃಂಗರಾಜವನ್ನು ಔಷಧಿಗಾಗಿ ಉಪಯೋಗಿಸಲಾಗ್ತದೆ ನೀಲಿ ಬಣ್ಣದ ಭೃಂಗರಾಜವು ಪಶ್ಚಿಮ ಬಂಗಾಳದಲ್ಲಿ ಭೀಮರಾಜ ಎನ್ನುವ ಹೆಸರಿನಿಂದ ಕರೆಯಲ್ಪಡುತ್ತದೆ ಬೇರು ಕಾಂಡ ಎಲೆ ಹೂ ಮತ್ತು ಬೀಜ ಎಲ್ಲವೂ ಕೂಡ ಔಷಧೀಯ ಗುಣವನ್ನು ಹೊಂದಿದೆ ಭೃಂಗರಾಜದಲ್ಲಿ ಎಕ್ಲಿಪ್ಟಾಲ್ ಸ್ಪಿಗ್ಮೆಸ್ಟ್ರಾಲ್ ಹೆಪ್ಟಾಕೋಸನಾಲ್ ಹೆಂಟ್ರಿಯಾಕಾಂಟನಾಲ್ ಹಾಗೂ ಪಾಲಿ ಎಸಿಟಲೀನ್ ಥಯೋಫೀನ್ಗಳು ಈ ರಾಸಾಯನಿಕಗಳಿರ್ತವೆ ಭೃಂಗರಾಜದ ವಿವಿಧ ಔಷಧೀಯ ಗುಣಗಳನ್ನು ಈ ರೀತಿಯಾಗಿ ಹೇಳಬಹುದು ಅಜೀರ್ಣದಿಂದಾಗಿ ಹೊಟ್ಟೆಯೊಬ್ಬರ ಉಂಟಾಗಿದ್ರೆ ಭೃಂಗರಾಜವನ್ನು ಸಣ್ಣಗೆ ಹಚ್ಚಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಮೊಸರಿನಲ್ಲಿ ಜೀರಿಗೆ ಪುಡಿಯೊಂದಿಗೆ ಬೆರೆಸಿ ತಿನ್ನಬೇಕು ಚರ್ಮ ರೋಗಗಳಲ್ಲಿ ಭೃಂಗರಾಜದ ಬೇರನ್ನು ಕುಟ್ಟಿ ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಲೇಪಿಸಬೇಕು ತಲೆನೋವಿನಿಂದ ಬಳಲುವವರು ಭೃಂಗರಾಜದ ರಸವನ್ನು ಎಳ್ಳೆಣ್ಣೆಯೊಂದಿಗೆ ಬೆರೆಸಿ ಹಣೆಗೆ ಲೇಪಿಸಿಕೊಳ್ಳಬೇಕು ಕಾಮಲೆಯಿಂದ ಬಳಲುವವರಿಗೆ ಭೃಂಗರಾಜ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಂಪ್ರದಾಯಿಕ ನಾಟಿ ವೈದ್ಯರು ಭೃಂಗರಾಜದ ರಸವನ್ನು ಕಾಮಲೆಗೆ ಔಷಧಿಯಾಗಿ ನೀಡಲಾಗುತ್ತದೆ ಪ್ರತಿ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ

ಗಂಭೀರ ಗಂಭೀರ ಮುಕುಟ ಧರ ದುರ್ಜನ ವನ ಪುಟರ ದುರ್ಜನ ವನ